ಮಜಾನೇ ಇಲ್ಲ ನೋಡು. ಟೆನ್ಷನ್ ಯಾಕೆ, ನನ್ನ ತಪ್ಪೇನೂ ಇರಲಿಲ್ಲ. ಆದ್ರೂ ಫ್ರಾಡ್ ನಡೆದ ಕೂಡಲೇ ನಾನು ತಕ್ಷಣ ಬ್ಯಾಂಕಿಗೆ ತಿಳಿಸಿದೆ. RBI ಹೇಳುತ್ತೆ ನಿಮ್ಮ ಅಕೌಂಟ್ ನಿಂದ ಯಾರಾದ್ರೂ ಮೋಸದಿಂದ ಹಣ ತೆಗೆದಿದ್ರೆ ಆದಷ್ಟು ಬೇಗ ಬ್ಯಾಂಕಿಗೆ ತಿಳಿಸಿ. 3 ದಿನಗಳೊಳಗೆ ತಿಳಿಸಿದ್ರೆ ಯಾವುದೇ ನಷ್ಟ ಇಲ್ಲ, ನೀವು ತಡ ಮಾಡಿದಷ್ಟು ನಷ್ಟ ಹೆಚ್ಚು. ನಿಮ್ಮ ಬ್ಯಾಂಕ್ ಅಕೌಂಟಿನ ಪಿನ್, ಪಾಸ್ವರ್ಡ್ ಮತ್ತು OTP ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. RBI ಹೇಳುತ್ತೆ ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ವಿಜಯನಗರ, ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಆಯೋಜಿತವಾಗಿದ್ದ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಲಯ್ಯ ಹಾಗೂ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ಯಲಿಗಾರ್ ಅವರ ಅಭಿಪ್ರಾಯಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಕೃಷಿ ಸಲಹೆಗಳನ್ನ ಹೇಳ್ತೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಮುಂಗಾರಿನ ಹಂಗಾಮ ಪ್ರಾರಂಭವಾಗಿದೆ. ಪ್ರತಿ ಸಲದಕ್ಕಿಂತ ಒಂದು ವಾರದ ಮುಂಚೆನೆ ನಮಗೆ ಮುಂಗಾರಿನ ಮಳೆ ಪ್ರಾರಂಭವಾಯ್ತು ಸ್ಟಾರ್ಟಿಂಗ್ ನಲ್ಲಿ. ಆದರೆ ಅದರ ಒಂದು ಕೊರತೆ ನಮಗೆ ಕೊನೆಯ ಒಂದು ವಾರ ಅಥವಾ ಒಂದು 10 ದಿವಸದಿಂದ ಈ ಮಳೆಯ ಕೊರತೆಯನ್ನ ಕೆಲವೊಂದು ಭಾಗಗಳಲ್ಲಿ ನೋಡಿದೀವಿ. ಇನ್ನೊಂದು ಕೆಲವು ಭಾಗಗಳಲ್ಲಿ ಒಂದು ವಾರದಿಂದ ಮಳೆ ಬಂದಿಲ್ಲ. ಹಾಗೆ ಮುಂದಿನ ಒಂದು ವಾರದ ಒಂದು ಮಳೆಯನ್ನ ನೋಡುವುದಾದರೆ ನಮಗೆ ಸುಮಾರು ಸಾಧಾರಣದಿಂದ ಮಧ್ಯಮದವರೆಗೆ ಸುಮಾರು ಕಡೆ ಮಳೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಆದ್ದರಿಂದ ರೈತ ಬಾಂಧವರು ಇದರ ಅನುಸಾರವಾಗಿ ತಮ್ಮ ಕೃಷಿ ಚಟುವಟಿಕೆಗಳನ್ನ ರೂಪಿಸ್ಕೊಳ್ಬೇಕು. ಮುಖ್ಯವಾಗಿ ನಾವು ಮುಂಗಾರಿನ ಒಂದು ಹಂಗಾಮಕ್ಕೆ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಶೇಂಗಾ, ಹತ್ತಿ ಈ ರೀತಿ ಒಂದು ಮುಂಗಾರಿನ ಬೆಳೆಗಳನ್ನ ಬೆಳಿಲಿಕ್ಕೆ ಹೇಳ್ತೀವಿ. ಹಾಗೇನೆ ಆದಷ್ಟು ಮಟ್ಟಿಗೆ ಒಂದು ಬರ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಯನ್ನ ಮಾಡಬೇಕು. ಈ ರೀತಿ ಮಾಡುವುದರಿಂದ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ಮಳೆಯ ಕೊರತೆ ಬಂತಪ್ಪ ಅಂತಂದ್ರೆ ಅದರಲ್ಲಿಂದ ಪಾರಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾರಂಭಿಕ ಒಂದು ಮುಂಗಾರಿನಲ್ಲಿ ಗುಡುಗು ಸಿಡಿಲಿನ ಸಮೇತ ಮಳೆ ಬರುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಜಾನುವಾರುಗಳನ್ನ ನಾವು ಎಲ್ಲಿ ಲೈಟ್ ಕಂಬಕ್ಕಾಗಲಿ ಅಥವಾ ತೆರೆದ ಪ್ರದೇಶದಲ್ಲಿ ಅಥವಾ ಮರದ ಕೆಳಗಡೆ ಕಟ್ಟಬಾರದು. ಸುರಕ್ಷಿತ ಸ್ಥಳದಲ್ಲಿ ನಾವು ಅವುಗಳನ್ನ ಕಟ್ಟಾಕ್ಬೇಕಂತ ಕೇಳಕ್ ಇಷ್ಟಪಡ್ತೇನೆ. ಹಾಗೆ ತಾವು ಬಿತ್ತನೆಗೆ ಭೂಮಿಯನ್ನ ಸಿದ್ಧತೆ ಮಾಡಿಕೊಳ್ಳುವುದು ಉತ್ತಮ, ಯಾಕಂದ್ರೆ ಮಳೆ ಬರುವ ಸಾಧ್ಯತೆ ಇದೆ. ಹಾಗೆ ಮಳೆ ನೀರನ್ನ ನಮ್ಮ ಭೂಮಿಯಲ್ಲಿ ಬಿದ್ದ ನಂತರ ಅದನ್ನ ಶೇಖರಿಸಿಟ್ಕೊಳ್ಳಿಕ್ಕೆ ನಾವು ಕೆಲವೊಂದು ಕಾರ್ಯಗಳನ್ನ ಮಾಡ್ಬೇಕಾಗತ್ತೆ. ಬಿದ್ದ ನೀರನ್ನ ಅಲ್ಲೇ ಹೊಲದಲ್ಲಿ ಇಂಗು ಹಾಗೆ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ ಹೆಚ್ಚಿನ ಮಳೆ ಬಂತಂದ್ರೆ ನಾವು ಫಾರ್ಮ್ ಫಂಡ್ ಅಂತ ಏನ ಮಾಡಿರ್ತೀವಲ್ಲ, ಹೊಂಡಗಳು, ಕೃಷಿ ಹೊಂಡದಲ್ಲಿ ನಾವು ಶೇಖರಿಸಿಟ್ಕೊಳ್ಬೇಕು. ನಾವು ಎಲ್ಲಾ ರೈತ ಬಾಂಧವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹತ್ತಿ ಬಿತ್ತನೆಯನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಹಸಿ ಮಳೆ ಆದ್ಮೇಲೆ ತಾವು ಹತ್ತಿ ಬಿತ್ತನೆಯನ್ನ ಕೈಗೊಳ್ಬಹುದು. ಅದಕ್ಕೆ ನಾವು ಯಾವ ರೀತಿ ಪೋಷಕಾಂಶಗಳನ್ನ ಪೂರೈಸಬೇಕಪ್ಪ ಅಂತಂದ್ರೆ ಸುಮಾರು 72 kg ಸಾರಜನಕ, 32 kg ರಂಜಕ ಮತ್ತು 32 kg ಪೊಟ್ಯಾಶ್ ಪ್ರತಿ ಎಕರೆಗೆ ನಾವು ಕೊಡಬೇಕು. ಆಮೇಲೆ ಎಲ್ಲಿಯಾದ್ರೂ ಜಾಸ್ತಿ ಕಸ ಏನಾದ್ರೂ ಬರ್ತಿತ್ತು, ಕಳೆ ಏನಾದ್ರೂ ಕಾಣಿಸ್ತಾ ಇತ್ತಪ್ಪ ಅಂತಂದ್ರೆ ಅಂತ ಒಂದು ಹೊಲದಲ್ಲಿ ನಾವು ಕಳೆನಾಶಕಗಳನ್ನ ಉಪಯೋಗ ಮಾಡಬಹುದು. ಅದು ಯಾವ್ದಂದ್ರೆ 2 ಲೀಟರ್ ಪೆಂಡಿಮಿಥಿಲಿನ್ 30 EC ರೂಪದಲ್ಲಿ ಸಿಗುವುದನ್ನ, ಇಲ್ಲಪ್ಪ ಅಂತಂದ್ರೆ 700 ಮಿಲಿಲೀಟರ್ ಪೆಂಡಿಮಿಥಿಲಿನ್ 38.7 CS ರೂಪದಲ್ಲಿ ಸಿಗುತ್ತೆ. ಇದನ್ನ ನಾವು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ತೊಗರಿ ಬಿತ್ತನೆ ಮಾಡುವ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಒಳ್ಳೆಯ ತಳಿಗಳಂತಂದ್ರೆ TS3R ಅಂತಿದೆ, GRG 811, ಆಮೇಲೆ GRG 152 ಅಂತಿದೆ. ಆಳವಾದ ಕಪ್ಪು ಮಣ್ಣು ಇತ್ತಂದ್ರೆ GRG 811, 152 ಮಾಡ್ಬೋದು. ಸ್ವಲ್ಪ ನೀರನ್ನು ಬೇಕಾಗತ್ತೆ ಅದಕ್ಕೆ. ಇಲ್ಲಪ್ಪ ಬಯಲು ಸೀಮೆ ಇತ್ತು ನಮ್ಗೆ ನೀರಿಲ್ಲ ಅಂತಂದ್ರೆ, ಅಂತ ಒಂದು ಸುಮಾರಾದ ಒಂದು ಭೂಮಿಯಲ್ಲಿ ನಾವು TS3R ಅನ್ನ ಬಿತ್ತನೆಗೆ ಕೈಗೊಳ್ಬಹುದು. ಹಾಗೆ ಬಿತ್ತುವುದಕ್ಕಿಂತ ಮುಂಚೆ ನಾವು 5 ಗ್ರಾಂ ಟ್ರೈಕೋಡರ್ಮಾವನ್ನ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆಯನ್ನ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಆ ಬೀಜದಿಂದ ಬರುವುದಾಗಲಿ ಅಥವಾ ಪ್ರಾರಂಭಿಕ ಹಂತದಲ್ಲಿ ಮಣ್ಣಿನಿಂದ ಬರುವ ರೋಗವನ್ನ ಹತೋಟಿ ಮಾಡಲು ಇದು ಸಹಾಯಕಾರಿ ಆಗುತ್ತೆ. ಹೆಸರು ತಾವು ಇನ್ನೂ ಬಿತ್ತನೆ ಮಾಡುವ ರೈತ ಬಾಂಧವರಿಗೆ ಸುಮಾರು ನಾವು 5 ರಿಂದ 6 ಕೆಜಿ ಪ್ರತಿ ಎಕರೆಗೆ ಬಿತ್ತಬಹುದು ಅಂತ ಹೇಳ್ತೀವಿ. ಅದು ಸಹ ನಾವು ಬೀಜೋಪಚಾರ ರೈಜೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂ ಈ ರೀತಿ ಉಪಯೋಗ ಮಾಡಿಕೊಂಡು ಬಿತ್ತನೆಯನ್ನ ಮಾಡಬಹುದು. ಪೋಷಕಾಂಶಗಳನ್ನು ಕೊಡಬೇಕಂತಂದ್ರೆ 10 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ಫಾಸ್ಫರಸ್ ಈ ರೀತಿ ನಾವು ಪ್ರತಿ ಎಕರೆಗೆ ಕೊಡಬೇಕು. ಹಾಗೆ ಅದರ ಜೊತೆಗೆ ನಾವು 8 ಕೆಜಿ ಗಂಧಕ, 40 ಕೆಜಿ ಜಿಪ್ಸಮ್ ಅನ್ನ ಬಿತ್ತುವುದಕ್ಕಿಂತ ಮುಂಚೆ 15 ರಿಂದ 20 ದಿವಸದ ಮುಂಚೆನೆ ನಾವು ತಿಪ್ಪೆ ಗೊಬ್ಬರ ಅದಿತ್ತಂದ್ರೆ ಆ ತರ ಕೊಡ್ಬೇಕಾಗತ್ತೆ. ಹೆಸರಿನಲ್ಲಿಯೂ ಸಹ ನಾವು ಆ ಕಳೆನವನ್ನ ಅಥವಾ ಕಸವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅಲ್ಲಿಯೂ ಸಹ ನಾವು 1.3 ಲೀಟರ್ ಪೆಂಡಮಿಥಿಲಿನ್ 30 EC ರೂಪದಲ್ಲಿರುವುದನ್ನ 300 ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಸಿಂಪರಣೆ ಸಮಯದಲ್ಲಿ ಸ್ವಲ್ಪ ತೇವಾಂಶ ಇರಬೇಕಾಗತ್ತೆ. ಅದು ಬಿತ್ತನೆ ದಿವಸ ಅಥವಾ ಮರುದಿವಸ ಮಾತ್ರ ನಾವು ಈ ಒಂದು ಕಳೆನಾಶಕ ಸಿಂಪರಣೆಯನ್ನ ಕೈಗೊಳ್ಬೇಕಾಗುತ್ತೆ ರೈತ ಬಂದವರೇ. ಹಾಗೆ ಇನ್ನೂ ಏನಪ್ಪಾ ಅಂತಂದ್ರೆ, ಜಾನುವಾರುಗಳಲ್ಲಿ ಮುಂಗಾರಿನ ಒಂದು ಪ್ರಾರಂಭಿಕ ಹಂತದಲ್ಲಿ ನಮಗೆ ಸ್ವಲ್ಪ ಕರುಳು ಬೇನೆ ಆಗಲಿ, ಗಂಟಲು ಬೇನೆ, ಈ ರೀತಿ ಒಂದು ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ತಾವು ಚುಚ್ಚು ಮದ್ದು ಮತ್ತು ಲಸಿಕೆಗಳನ್ನ ಹಾಕ್ಸ್ಬೇಕಾಗತ್ತೆ. ಸೊ ಈ ರೀತಿ ಹಾಕೋದ್ರಿಂದ ನಾವು ಕೆಲವೊಂದು ಈ ಸಾಂಕ್ರಾಮಿಕ ರೋಗಗಳನ್ನಾಗ್ಲಿ ಅಥವಾ ಗಂಟಲು ಬೇನೆ, ಚಪ್ಪೆ ಬೇನೆ ಅವನ್ನ ತಡೆಯಬಹುದು. ರೈತ ಬಾಂಧವರೇ, ಕೊನೆಯದಾಗಿ ತಮ್ಗೇನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಮುಂದಿನ ಒಂದು ವಾರದವರೆಗೂ ನಮಗೆ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಬರುವ ಲಕ್ಷಣಗಳಿದ್ದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಮತ್ತು ಹೆಚ್ಚಿನ ಒಂದು ಈ ಹವಾಮಾನದ ಮುನ್ಸೂಚನೆ ಮತ್ತು ಅದರ ಒಂದು ಕೃಷಿ ಸಲಹೆಗಳಿಗಾಗಿ ತಾವು ಮೇಘದೂತ್ ಮೊಬೈಲ್ ಆಪ್ ಅನ್ನ ಬಳಸ್ಕೋಬೇಕು. ಅಲ್ಲಿ ತಾವು ಹವಾಮಾನದ ಮುನ್ಸೂಚನೆ ಜೊತೆಗೆ ಅದಕ್ಕೆ ಬೇಕಾಗಿರುವಂತ ಕೃಷಿ ಸಲಹೆಗಳು ತಾವು ನೋಡಬಹುದು. ನಮಗೆ ಅದರ ಒಂದು ಉಪಯುಕ್ತತನ ಪಡೆದುಕೊಳ್ಬೇಕಂತ ಹೇಳಿ ನಾನೊಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿ ಕೇಳಿದ್ದೀರಿ. ಇನ್ನು ಮುಂದೆ ಕೇಳಿ, ವಿಜಯನಗರ, ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಆಯೋಜಿತವಾಗಿದ್ದ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಲಯ್ಯ ಹಾಗೂ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರ ಅಭಿಪ್ರಾಯಗಳನ್ನು. ನಮಸ್ಕಾರ ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಜಯನಗರ, ಬಳ್ಳಾರಿ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಲಯ್ಯ ಹಾಗೂ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರಿಂದ ಅಭಿಪ್ರಾಯಗಳನ್ನು ಕೇಳುವಿರಿ. ಈಗ ಕೇಳಿ, ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಲಯ್ಯ ಅವರಿಂದ ಮಾಹಿತಿ. ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವ ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಒಂದು ಕನಸಿನ ಯೋಜನೆ ಆಗಿರ್ತಕ್ಕಂಥ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ನಾವು 29 May ರಿಂದ June 12 ಈ ರಾಷ್ಟ್ರವ್ಯಾಪಿ ಅಂದ್ರೆ ಆಲ್ಮೋಸ್ಟ್ ನಮ್ಮ ಭಾರತದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ರೈತರಲ್ಲಿ ಬೋತ್ ಉತ್ಪಾದನೆ ಮತ್ತೆ ಉತ್ಪಾದಕತೆಯನ್ನ ಹೆಚ್ಚಿಸಲು. ಸೊ ವಿಜ್ಞಾನಿಗಳ ಮತ್ತು ಕೃಷಿ ಅಧಿಕಾರಿಗಳು, ಸೊ ಏನು ಸಂಶೋಧನೆ ಕೇಂದ್ರಗಳಿಂದ ರೈತರ ಹೊಲದಲ್ಲಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ಬೇಕು, ಮತ್ತೆ ಅಲ್ಲಿ ಸಮಸ್ಯೆಗಳಿರ್ತಕ್ಕಂಥ ಪರಿಹಾರವನ್ನು ಕೊಡೋದು, ಜೊತೆಗೆ ಅವರಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸಿ ಸೊ ಇನ್ನೂ ಹೆಚ್ಚಿನ ಉತ್ಪಾದಕತೆಯನ್ನು ಹೆಚ್ಚಲಿಕ್ಕೆ ನೆರವಾಗುವ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ನಮ್ಮ ರಾಷ್ಟ್ರವ್ಯಾಪಿ ಸುಮಾರು ಒಂದು 700 ಜಿಲ್ಲೆಗಳಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ವಿಜ್ಞಾನಿಗಳು ಭೇಟಿ ಕೊಟ್ಟು, ಅಂದ್ರೆ ಪ್ರತಿ ಹಳ್ಳಿಗೆ ಒಂದು ದಿನದಲ್ಲಿ ಒಂದು ಟೀಮ್ ಒಂದು ತಂಡ ಕನಿಷ್ಠ ಅಂದ್ರೆ 3 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಒಂದು ಮಾಹಿತಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಮತ್ತೆ ಅಲ್ಲಿ ಇರ್ತಕ್ಕಂಥ ಬೆಳೆಗಳ ಹೊಸ ತಳಿಗಳಲ್ಲಾಗಿರ್ಬೋದು, ಅಥವಾ ನಮ್ಮ ಕೃಷಿ ಮಹಾವಿದ್ಯಾಲಯಗಳಲ್ಲಾಗಿರ್ಬೋದು, ಸೊ ಅಥವಾ ಭಾರತೀಯ ಅನುಸಂಧಾನ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ತಾಂತ್ರಿಕತೆಗಳನ್ನ ರೈತರಿಗೆ ರೈತರ ಮಟ್ಟದಲ್ಲಿ ಹಳ್ಳಿಯ ಮಟ್ಟದಲ್ಲಿ ತಿಳಿಸ್ತಕ್ಕಂಥದ್ದು. ಸೊ ಈ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕೃಷಿ ವಿಜ್ಞಾನ ಕೇಂದ್ರ ಬಳ್ಳಾರಿ, ಸೊ ಇದು ಅಗ್ರಿ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಒಂದು ಕೇಂದ್ರ. ಸೊ ಈ ಒಂದು ಕೇಂದ್ರ ಒಂದು ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಬರ್ತಕ್ಕಂಥ ಒಂದು ಕೇಂದ್ರ. ಸೊ ಈ ಕೇಂದ್ರ ನಮ್ಮ ಬಳ್ಳಾರಿ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 135 ಹಳ್ಳಿಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ಮೊದಲನೇದಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ, ಸೊ 3 ತಂಡಗಳನ್ನ ರಚನೆ ಮಾಡಿದ್ವಿ. ಒಂದೊಂದು ತಂಡದಲ್ಲಿ ತಂಡದ ಮುಖ್ಯಸ್ಥರು ಇರ್ತಾರೆ, ಅದ್ರ ಜೊತೆಗೆ ಒಂದು 2-3 ಜನ ಇತರ ವಿಜ್ಞಾನಿಗಳು ಇರ್ತಾರೆ. ಸೊ ಇತರ ವಿಜ್ಞಾನಿಗಳು ಅಂತಂದ್ರೆ ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳಾಗಿರ್ಬೋದು, ಅಥವಾ ನಮ್ಮ ಮಣ್ಣು ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳಾಗಿರ್ಬೋದು, ಮತ್ತೆ ಕೀಟ ಸಂಬಂಧಪಟ್ಟಂತ ಕೆಲವು ನಮ್ಮ ಸಂಶೋಧನಾ ಕೇಂದ್ರಗಳಿಂದ ಆಗಿರ್ಬೋದು, ಅದ್ರ ಜೊತೆಗೆ ಕೃಷಿ ಇಲಾಖೆಯಲ್ಲಿರ್ತಕ್ಕಂತ ಸೊ ಕೃಷಿ ಅಧಿಕಾರಿಗಳಿಂದ ಹಿಡಿದು, ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಮುಖ್ಯವಾಗಿ ನಾವು ಅನುಭವ ಇರ್ತಕ್ಕಂಥ ರೈತರು, ಅಂದ್ರೆ ನಾವು ಏನು ಯಾವ್ದಾದ್ರು ಆವಿಷ್ಕಾರ ಮಾಡಿರ್ತಕ್ಕಂಥ ಪ್ರಗತಿಪರ ರೈತರು ಅಂತ ಹೇಳ್ಬೋದು, ಅಥವಾ ರೈತ ಮುಖಂಡರಾಗಿರ್ಬೋದು. ಸೊ ಇವರೆಲ್ಲ ಒಂದು ಕಮಿಟಿಯಲ್ಲಿ ನಾವು ರೈತರ ಒಂದು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಸೊ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಹಳ್ಳಿಗಳಲ್ಲಿ ಅದಕ್ಕಿಂತ ಮುಂಚೆ ನಾವು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಮುಂಚೆ ಪ್ರಚಾರ ಪಡಿಸ್ತಿದ್ವಿ. ಯಾಕಂದ್ರೆ ಇವತ್ತು ಎಲ್ಲ ಒಂದು ಕಾರ್ಯಕ್ರಮ ಆಗ್ಬೇಕು ಚೆನ್ನಾಗಾಗ್ಬೇಕಂತಂದ್ರೆ ಒಂದು ಹಿಂದಿನ ದಿನದಲ್ಲೇ ನಾವೆಲ್ಲ ಅಲ್ಲಿ ಇರ್ತಕ್ಕಂಥ ಕೃಷಿ ಸಖಿಯರ್ ಆಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಎಟಿಎಂ ಬಿಟಿಎಂ ಇರ್ತಕ್ಕಂಥ ಆತ್ಮ ಯೋಜನೆ ಇರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳಾಗಿರ್ಬೋದು, ಅಥವಾ ರೈತ ಮುಖಂಡರು ಸಹ ನಾವು ಹಿಂದಿನ ದಿನದಲ್ಲಿ ಹಿಂಚೆನೆ ತಿಳಿಸ್ತಾ ಇದ್ವಿ. ಇದು ನಾವು ಭೇಟಿ ಕೊಡ್ತಕ್ಕಂಥ ಸಮಯನೂ ಸಹ ನಾವು ನಿಗದಿಪಡಿಸ್ತಾ ಇದ್ವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ರೈತರು, ಸೊ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಳ್ಳಿಗೆ ಕನಿಷ್ಠ ಅಂದ್ರೆ 200-250 ಜನ ರೈತರು ಸೇರ್ತಾ ಇದ್ರು. ಈ ಒಂದು ಸೇರಿದ ಆಮೇಲೆ ಒಂದು ದಿನದಲ್ಲಿ ನಾವು ಒಂದು ತಂಡ 3 ವಿಲೇಜ್ ಅಂದ್ರೆ 3 ಹಳ್ಳಿಗಳನ್ನು ಒಟ್ಟಾಗಿ ನಾವು ದಿನದಲ್ಲಿ 9 ಹಳ್ಳಿಗಳನ್ನ ನಾವು ಭೇಟಿ ಕೊಟ್ಟು ನಾವು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ರೈತರಲ್ಲಿ ಉತ್ಪಾದಕತೆಯನ್ನ ಜಾಸ್ತಿ ಮಾಡೋದು, ಮತ್ತೆ ಉತ್ಪಾದನೆ ಹೆಚ್ಚತಕ್ಕಂಥದ್ದು, ಕಡಿಮೆ ಬಂಡವಾಳ ಹಾಕಿ, ಸೊ ಅಂದ್ರೆ ಕಡಿಮೆ ಖರ್ಚು ಮಾಡಿ ಬೆಳೆ ಬೆಳೆತಕ್ಕಂಥ ಒಂದು ತಾಂತ್ರಿಕತೆಗಳು, ಆಮೇಲೆ ಜೊತೆಗೆ ಹೊಸ ಏನಾದ್ರು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಕೃಷಿ ಸಂಸ್ಥೆಗಳಲ್ಲಿ ಬರ್ತಕ್ಕಂಥ ಹೊಸ ತಾಂತ್ರಿಕತೆ ಆಗಿರ್ಬೋದು ಅಥವಾ ತಳಿಗಳಾಗಿರ್ಬೋದು. ಸೊ ಇದನ್ನ ನಾವು ಏನು ಲ್ಯಾಬೊರೇಟರಿ ಇರ್ತಕ್ಕಂಥದನ್ನ ಲ್ಯಾಂಡ್ ಗೆ ರೀಚ್ ಆಗ್ತದೆ, ಅಂದ್ರೆ ರೈತರ ಹೊಲಗಳಿಗೆ ರೀಚ್ ಆಗ್ತಕ್ಕಂಥ ಒಂದು ವಿಸ್ತರಣೆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಸೊ ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಗೊತ್ತಿರೋ ಹಾಗೆ ಹೆಚ್ಚಾಗಿ ಈಗ ಉದಾಹರಣೆಗೆ ನಮ್ಮ ಈ ಬಳ್ಳಾರಿ ಒಣ ಭೂಮಿ ಸಂಬಂಧಪಟ್ಟಂಗೆ ನೋಡಿದ್ರೆ ನಾವು ಈ ಕಡೆಲ್ಲ ತೊಗರಿ ಜಾಸ್ತಿ ಬರ್ತಾ ಇದೆ, ಹತ್ತಿ ಬರ್ತಾ ಇದೆ. ಸೊ ನೀರಾವರಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ನಾವು ಕೆಲವೊಂದು ಭಾಗದಲ್ಲಿ ಮೆಣಸಿನಕಾಯಿ ಜಾಸ್ತಿ ಬರ್ತಾ ಇದೆ. ಸೊ ಅಥವಾ ಇತರ ಈ ಒಂದು ತೋಟಗಾರಿಕೆ ಬೆಳೆಗಳು ಸಹ ಅಲ್ಲಲ್ಲಿ ನಿಮ್ಗೆ ಕಂಡು ಬರ್ತವೆ. ಸೊ ಇದರ ಬಗ್ಗೆ ನಾವು ಮುಖ್ಯವಾಗಿ ರೋಗ ಮತ್ತೆ ಕೀಟಗಳನ್ನ ಯಾವ್ದಾರ ನಿರ್ವಹಣೆ ಮಾಡಬೇಕು, ಮತ್ತೆ ಮುಂಗಾರಿನ ಪೂರ್ವ ಸಿದ್ಧತೆಗಳು, ಹೀಗೆ ಒಣ ಭೂಮಿಯಲ್ಲಿ ನಾವು ಮಣ್ಣು ಸವಕಳಿ ಆಗಿರ್ಬೋದು ಅಥವಾ ನೀರಿನ ಒಂದು ತೇವಾಂಶ ತೀರ್ಕೊಳ್ಳಿಕ್ಕೆ ಯಾವ ತರ ಒಂದು ಬೇಸಾಯ ಪದ್ಧತಿಗಳನ್ನ ಅಳವಡಿಸಬೇಕು, ಜೊತೆಗೆ ಈ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ಅಥವಾ ಬಿತ್ತನೆ ಪದ್ಧತಿ ಆಗಿರ್ಬೋದು, ಅಥವಾ ಬೀಜೋಪಚಾರ ಪದ್ಧತಿ ಆಗಿರ್ಬೋದು, ಅಥವಾ ಮಣ್ಣು ಪರೀಕ್ಷೆಗೆ ಯಾವ ತರ ನಾವು ಮಣ್ಣು ಮಾದರಿಗಳನ್ನು ನಾವು ಸಂಗ್ರಹಣೆ ಮಾಡಬೇಕು, ಯಾವ ತರ ಒಂದು ಮಣ್ಣಿನ ನಾವು ಪ್ರಯೋಗಾಲಯಕ್ಕೆ ಕಳಿಸಬೇಕು. ಸೊ ಇದೇ ತರ ಜೊತೆಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ನಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಬಳಕೆ ಹೆಚ್ಚಾಗಿ ಬಳಸ್ತಾ ಇದಾರೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ರಸಗೊಬ್ಬರ ಬಳಕೆ ಆಗಿರ್ಬೋದು, ಅಥವಾ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರು ಮೆಣಸಿನಕಾಯಿನ ಬೆಳಿಬೇಕು ಅಂತಂದ್ರೆ ಕನಿಷ್ಠ 35-40 ಸಿಂಪಡಣೆ ಮಾಡ್ತಾ ಇದ್ದಾರೆ. ಸೊ ಇದು ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಆಹಾರದಲ್ಲಿ ಒಂದು ಕೀಟ ಅಥವಾ ಶಿಲೀಂಧ್ರ ನಾಶಕಗಳ ಒಂದು ಏನು ರೆಸಿಡ್ಯೂಸ್ ಅಂತ ಹೇಳ್ತೀವಿ, ಸೊ ಅದು ಉಳ್ಕೊಂಡು ಸೊ ಅದು ನಮ್ಮ ದಿನನಿತ್ಯ ತಿಂತಕ್ಕಂಥ ಆಹಾರ ಜೊತೆಗೆ ವಿಷವನ್ನ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಸೊ ಇದರಿಂದ ನಾವು ಏನಾದ್ರೂ ರೈತರಿಗೆ ಸಹ ನಾವು ತಿಳುವಳಿಕೆ ಕೊಡ್ತಾ ಇದೀವಿ. ಸೊ ಅಂದ್ರೆ ಅತಿ ಹೆಚ್ಚಾಗಿ ರಾಸಾಯನಿಕ ಬಳಕೆ ಮಾಡಬಾರ್ದು, ಇದರಿಂದ ಏನು ನಮ್ಮ ಆರೋಗ್ಯದ ಮೇಲೆ ಯಾವ ತರ ತೊಂದರೆ ಆಗ್ತಾ ಇದೆ, ಜೊತೆಗೆ ಇದರಿಂದ ನಿಮ್ಗೆ ಖರ್ಚನ್ನು ಸಹ ಹೆಚ್ಚು ಆಗ್ತಕ್ಕಂಥದ್ದು. ಸೊ ಇದನ್ನ ನಾವು ಆದಷ್ಟು ನಾವು ಸಾವಯವ ಮುಖಾಂತರ ಆಗಿರ್ಬೋದು ಅಥವಾ ಸಮಗ್ರ ಪದ್ಧತಿಗಳನ್ನ ಅಳವಡಿಕೆ ಮಾಡೋದ್ರಿಂದ ಆ ಖರ್ಚನ್ನ ಕಮ್ಮಿ ಮಾಡುವುದಲ್ಲದೆ ರಾಸಾಯನಿಕ ರಹಿತವಾಗಿ ಅಂದ್ರೆ ಮಿನಿಮಮ್ ರಾಸಾಯನಿಕ ಇದ್ರು ಸಹ ನಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದೆ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ನಾವು ರೈತರಿಗೆ ಅಲ್ಲಲ್ಲಿ ತಿಳಿಸ್ತಾ ಇದೀವಿ. ಜೊತೆಗೆ ಇನ್ನೊಂದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಾವು ಹೇಳ್ಬೇಕಂತಂದ್ರೆ ಈಗ ಸರ್ಕಾರದ ಯೋಜನೆಗಳಿದಾವೆ, ಬೇಕಾದಷ್ಟು ಸರ್ಕಾರದ ಸರ್ಕಾರಿ ಯೋಜನೆಗಳಿದಾವೆ ಈ ಕೃಷಿ ಭಾಗ್ಯ ಆಗಿರ್ಬೋದು. ಯಾಕಂದ್ರೆ ಕೃಷಿ ಇಲಾಖೆ ಮತ್ತೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಕೆಲವೊಂದು ಯೋಜನೆಗಳು ಸಹ ನಾವು ರೈತರಿಗೆ ನಾವು ತಿಳಿಸಿ ಹೇಳ್ತೇವೆ. ಮುಖ್ಯವಾಗಿ ಕೃಷಿ ಭಾಗ್ಯ ಆಗಿರ್ಬೋದು, ರಾಷ್ಟ್ರೀಯ ಆಹಾರ ಮತ್ತು ಪೌಷ್ಟಿಕತೆ ಸುಭದ್ರತೆ ಯೋಜನೆ ಆಗಿರ್ಬೋದು, ಕೃಷಿ ಸಂಸ್ಕರಣೆ ಆಗಿರ್ತಕ್ಕಂಥದ್ದು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ನಮ್ಮ ಜೊತೆಗೆ ಕೃಷಿ ಯಾಂತ್ರೀಕರಣ ಅಂದ್ರೆ ಮಿಷಿನ್ಸ್ ಬೇರೆ ಬೇರೆ ಮಿಷಿನ್ಗಳನ್ನ ನಾವು ಕೃಷಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಪದ್ಧತಿ ಆಗಿರ್ಬೋದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿ, ಯಾಕಂತಂದ್ರೆ ಇವತ್ತು ರಾಸಾಯನಿಕ ಬಳಕೆಯಿಂದ ಹೆಚ್ಚಾಗಿ ರೈತರಿಗೆ ಲಾಭದಾಯಕ ಆಗ್ತಾ ಇಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಎಲ್ಲೆಲ್ಲಿ ಪಾಸಿಬಿಲಿಟಿ ಇದೆಯೋ, ಯಾವ ರೈತ ಚಿಕ್ಕ ರೈತರಾಗಿರ್ಬೋದು, ಕೆಲವು ಟೈಮ್ ಎಲ್ಲೆಲ್ಲಿ ನಮಗೆ ಸಾಧ್ಯವಾಗುತ್ತೋ ಅಲ್ಲಿ ಆದಷ್ಟು ನಾವು ನೈಸರ್ಗಿಕ ಕೃಷಿಯನ್ನ ಅಳವಡಿಸ್ಕೊಂತಕ್ಕಂಥದ್ದು ಪದ್ಧತಿಯನ್ನ. ಆಮೇಲೆ ಈ ಸುಮಾರು ಹಳ್ಳಿಗಳಲ್ಲಿ ದನಕರುಗಳು ಕಮ್ಮಿ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಕಾರಣ ಏನಪ್ಪಾ ಅಂದ್ರೆ ದನ ಅಥವಾ ಹಸುಗಳ ಸಾಕ್ತಕ್ಕಂಥ ರೈತ ಸಂಖ್ಯೆ ಕಮ್ಮಿ ಆಗೋದ್ರಿಂದ ಇದ್ರ ಜೊತೆಗೆ ನಾವು ಹಸುರುಳಿ ಗೊಬ್ಬರಗಳನ್ನ, ಸೊ ಸಗಣಿ ಎಲ್ಲಿ ಸಿಗಲ್ವೋ ಅಥವಾ ದನದ ಕೊಟ್ಟಿಗೆ ಸಿಗಲ್ವೋ ಅಲ್ಲಿ ಆದಷ್ಟು ನಾವು ಹಸುರುಳಿ ಗೊಬ್ಬರಗಳನ್ನ ಬಳಕೆ ಮಾಡ್ತಕ್ಕಂಥ ಒಂದು ರೈತರಿಗೆ ನಾವು ಉದುಂಬಿಸಿದ್ವಿ ಮತ್ತೆ ಪ್ರೇರೇಪಣೆ ಕೊಟ್ಟಿದೀವಿ. ಆಮೇಲೆ ಜೊತೆಗೆ ಹೈನುಗಾರಿಕೆ, ಸೊ ಸುಧಾರಿತ ಹೈನುಗಾರಿಕೆ ಪದ್ಧತಿಗಳನ್ನ ಯಾವ ತರ ಅಳವಡಿಸ್ಕೊಬೇಕು. ಆ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ನಾವು ಅದಕ್ಕೆ ಇರ್ತಕ್ಕಂಥ ವ್ಯಾಕ್ಸಿನೇಷನ್ ಆಗಿರ್ಬೋದು, ಅದಕ್ಕೆ ರೋಗ ರುಜಿನಗಳನ್ನ ಯಾವ ತರ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ತಿಳಿಸ್ತಾ ಇದೀವಿ. ಅಂದ್ರೆ ರೈತರ ಮಟ್ಟದಲ್ಲಿ ಸಮಸ್ಯೆ ಏನಿದೆ, ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟಾಗ ನಾವು ಅಲ್ಲಿರ್ತಕ್ಕಂಥ ಯಾವ ಬೆಳೆ ಇದಾವೆ, ಅಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ಯಾವ ರೋಗ ಅಥವಾ ಕೀಟ, ಅವರಲ್ಲಿ ಸಮಸ್ಯೆ ಕಾಣ್ತಕ್ಕಂತ ಯಾವುದೇ ಒಂದು ಕೃಷಿ ಸಂಬಂಧಪಟ್ಟಂಗೆ ಯಾವುದೇ ಒಂದು ವಿಷಯನ ನಮ್ಮ ರೈತರಲ್ಲಿ ನೇರವಾಗಿ ಚರ್ಚೆ ಮಾಡಿ ಆದಷ್ಟು ನಮ್ಮ ಸುಮಾರು ಒಂದು 60-70% ಅಲ್ಲೇ ಸೊಲ್ಯೂಷನ್ ಸಿಗ್ತಕ್ಕಂತ ಒಂದು ಕೆಲವೊಂದು ರೈತರಿಗೂ ಹೇಳಿದೀವಿ. ಅವರು ಬಹಳ ಸಂತೋಷ ಪಟ್ಟಿದ್ದಾರೆ. ಕೆಲವೊಂದು ರೈತರು ಸಹ ಬಹಳ ಈ ವರ್ಷ ನಾವು ಅಡವಳಿಕೆ ಮಾಡ್ತೀವಿ ಸರ್ ಅಂತ, ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಲ್ಲ, ಹೇಳಿದ್ದು ಕರೆಕ್ಟ್ ಇದೆ ಅಂತಕ್ಕಂತ ಒಂದು ಭಾವನೆಗಳನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ, ಕೆಲವೊಂದು ಬಾರಿ ಈಗ ಮೆಕ್ಕೆಜೋಳ ಇರತಕ್ಕಂಥ ಈ ಫಾಲ್ ಆರ್ಮಿ ಹುಳು ಅಂತೇವೆ, ಸೈನಿಕ ಹುಳು ಅಂತ ಹೇಳ್ತೀವಿ. ಸೊ ಮೆಕ್ಕೆಜೋಳ ವಿಜಯನಗರ ಮತ್ತು ಬಳ್ಳಾರಿ ಕೆಲವೊಂದು ಭಾಗದಲ್ಲಿ ಅತಿ ಹೆಚ್ಚಾಗಿ ಮೆಕ್ಕೆಜೋಳ ಬೆಳೆಯನ್ನು ಬೆಳೀತಾ ಇದ್ದಾರೆ. ಸೊ ಅಲ್ಲೂ ಸಹ ನಮ್ಗೆ ಏನು ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಒಂದು ಏನು ಸೈನಿಕ ಹುಳು ಅಂತ ಬಾಧೆ ಜಾಸ್ತಿ ಆಗ್ತಿದೆ. ಸೊ ಅದನ್ನ ನಿರ್ವಹಣೆ ಯಾವ ತರ ಮಾಡಬೇಕು, ಅದನ್ನ ಸಮಗ್ರವಾಗಿ ನಿರ್ವಹಣೆ ಯಾವ ತರ ಮಾಡಬೇಕು ಅನ್ನೋದು ನಮ್ಮ ಒಂದು ಕೀಟಶಾಸ್ತ್ರ ವಿಜ್ಞಾನಿಗಳು ಮತ್ತೆ ಆಮೇಲೆ ಈ ಭಾರತೀಯ ಅನುಸಂಧಾನ ಸಂಸ್ಥೆಯ ಇರ್ತಕ್ಕಂಥ ಕೆಲವೊಂದು ಸಂಶೋಧನಾ ಕೇಂದ್ರಗಳಲ್ಲಿ ಏನು ತಾಂತ್ರಿಕತೆಯನ್ನ ಅವರು ರೈತರಿಗೆ ತಾಂತ್ರಿಕ ಯಾವ ತರ ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನು ಅದನ್ನು ಸಹ ರೈತರು ತಿಳಿಸಿದ್ದಾರೆ, ಅದನ್ನ ಯಾವ ತರ ನಿರ್ವಹಣೆ ಮಾಡ್ಬೇಕಂತಕ್ಕಂಥದ್ದು. ಜೊತೆಗೆ ಇನ್ನೊಂದು ಇಫ್ಕೋದಲ್ಲಿ, ನಾವು ಡ್ರೋನ್ ಬಳಕೆ ಸಾಮಾನ್ಯವಾಗಿ ಈಗ ರೈತರು ದೊಡ್ಡ ದೊಡ್ಡ ರೈತರಿಗೆ ಸಿಂಪಡಣೆ ಮಾಡ್ಲಿಕ್ಕೆ ಈಗ ಅದ್ರ ಲೇಬರ್ ವೆಚ್ಚ ಅಂದ್ರೆ ಕೂಲಿ ಆಳುಗಳ ವೆಚ್ಚ ಜಾಸ್ತಿ ಆಗೋದ್ರಿಂದ, ಜೊತೆಗೆ ಆರೋಗ್ಯದ ಮೇಲೆ ಈಗ ಸಿಂಪಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೈ ಮೇಲೆ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ಕೆಲವು ರೈತರಿಗೆ, ಸೊ ಇದರಿಂದ ಇಂಡೈರೆಕ್ಟ್ ಆಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಸೊ ಇದನ್ನ ನಾವು ಮನಗಂಡು ಸೊ ಇಲ್ಲಿ ನಾವು ಮಿಷಿನ್ ಬಳಕೆ ಮಾಡಬೇಕು ಅಂದ್ರೆ ಡ್ರೋನ್ ಅನ್ನು ಬಳಕೆ ಮಾಡ್ತಕ್ಕಂಥ ಪದ್ಧತಿ, ಮತ್ತೆ ಕಡಿಮೆ ಖರ್ಚಿನಲ್ಲಿ ಸುಮಾರು ಅವರು ಸುಮಾರು 10-7 ನಿಮಿಷದಲ್ಲಿ 1 ಎಕರೆಯನ್ನು ಸಿಂಪಡಣೆ ಮಾಡಬಹುದು ಅಂತ ಹೇಳ್ಬಿಟ್ಟು ಅವರು ಡ್ರೋನ್ ಇಂಜಿನಿಯರ್ಸ್ ಹೇಳ್ತಾ ಇರ್ತಾರೆ, ತೋರಿಸಿದ್ರು. ರೈತರು ಸಹ ಮಂದತ್ ಮಾಡಿದೀವಿ. ಸೊ ಇದರಿಂದ ನಮಗೆ ವೆಚ್ಚ ಅಂದ್ರೆ ಅದಕ್ಕೆ ಉತ್ಪಾದನೆ ಅದಕ್ಕಂಥ ವೆಚ್ಚ ಸಹ ನಮಗೆ ಕಮ್ಮಿ ಮಾಡ್ತೀವಿ, ಮತ್ತೆ ಜೊತೆಗೆ ಅಟ್ ಎ ಟೈಮ್ ಅಲ್ಲಿ ಏರಿಯಾನು ಸಹ ಜಾಸ್ತಿ ಕವರ್ ಮಾಡಬಹುದು. ಸೊ ಈ ಒಂದು ಉದ್ದೇಶದಿಂದ ನಾವು ಡ್ರೋನ್ಗಳನ್ನ ನಾವು ಬಳಕೆಯನ್ನ ನಾವು ಹೇಳಲಿಕ್ಕೆ ತಿಳಿಸಿದ್ವಿ ರೈತರಿಗೆ. ಸೊ ಒಂದು ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಮ್ಮ ಭಾಗದಲ್ಲಿ ಒಣ ಭೂಮಿಗೆ ಸಂಬಂಧಪಟ್ಟಂಗೆ ಈ ತೊಗರಿ ಈ ಭಾಗದಲ್ಲಿ ಬಳ್ಳಾರಿ ಸುತ್ತಮುತ್ತ ಇರ್ತಕ್ಕಂಥ ತೊಗರಿ ಈಗ ಸಾಮಾನ್ಯವಾಗಿ ಹಿಂದೆಲ್ಲ ತೊಗರಿ ಬೆಳೀತಾರೆ, ಅಕ್ಕಡಿ ಬೆಳೆಯಾಗಿ ಬೆಳೀತಾ ಇದ್ರು. ಸೊ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಜೋಳ ಬೆಳೀತಾ ಇದ್ರು, ಹಿಂಗಾರಲ್ಲಿ ಕೆಲವೊಂದ್ ಟೈಮ್ ಅಲ್ಲಿ ಈಗ ಕಡಲೆ ಬೆಳೀತಾ ಇದ್ರು, ಕೊತ್ತಂಬರಿ ಸೊಪ್ಪು ಬೆಳೀತಾ ಇದ್ರು. ಬಟ್ ಇದು ಲಾಭದಾಯಕ ಆಗಿರ್ಲಿಲ್ಲ ರೈತರಿಗೆ. ಸುಮಾರು ಒಂದು 3-4 ವರ್ಷದಿಂದ ಈಚೆಗೆ ನಮ್ಮ ಭಾಗದಲ್ಲಿ ಈಗ ತೊಗರಿ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನೆಟೆ ರೋಗ ಬರ್ತಾ ಇದೆ ಅಲ್ಲಲ್ಲಿ. ಸೊ ಅದಕ್ಕೆ ಬಗ್ಗೆ ನಾವು ಮಾಹಿತಿ ಕೊಟ್ಟಿದೀವಿ. ಇಲ್ಲಿ ಶೇಂಗಾ ಬೆಳೀತಕ್ಕಂಥ ರೈತರಲ್ಲಿ ಶೇಂಗಾ ಮತ್ತೆ ರೋಗ ಕೀಟ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿಯನ್ನ ಹೇಳಿದೀವಿ. ಮತ್ತೆ ಭತ್ತದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಗಾಲ್ ಮಿರ್ಜಿ ಅಂತ ಹೇಳ್ಬಿಟ್ಟು ಕಣೆ ನೊಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದು ಬಹಳ ರೈತರು ನಮ್ಮಲ್ಲಿ ಸಮಸ್ಯೆಗಳು ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತಾ ಇದ್ವಿ ನಾವು. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ಕೀಟ ಮತ್ತು ರೋಗಗಳನ್ನ ಕಡಿಮೆ ರಾಸಾಯನಿಕ ಬಳಕೆಯಿಂದ ಯಾವ ತರ ನಾವು ಈ ರೋಗವನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ತಿಳಿಸಿ ಹೇಳಿದೀವಿ. ಜೊತೆಗೆ ಈರುಳ್ಳಿ ಬೆಳೆಗಳು, ಕೆಲವೊಂದು ತೋಟಗಾರಿಕೆ ಬೆಳೆಗಳಾದ ಈರುಳ್ಳಿ ಆಗಿರ್ಬೋದು, ಬದನೆ ಆಗಿರ್ಬೋದು, ಅಥವಾ ಇತರೆ ಹೂವಿನ ಬೆಳೆಗಳಲ್ಲಾಗಿರ್ಬೋದು. ಸೊ ಇದರಲ್ಲೆಲ್ಲ ಸಹ ನಾವು ಮಾಹಿತಿ ಕೊಟ್ಟಿದ್ವಿ. ಮುಖ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಅಂದ್ರೆ ರಾಸಾಯನಿಕ ಬಳಕೆಯನ್ನ ಕಡಿಮೆ ಮಾಡಿ ಆದಷ್ಟು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ಬೇವಿನ ಎಣ್ಣೆ ಆಗಿರ್ಬೋದು, ಅಥವಾ ಈ ಕೆಲವೊಂದು ಕೀಟನಾಶಕಗಳು ಇದಾವೆ, ಪರಭಕ್ಷ ಕೀಟನಾಶಕಗಳು, ಅಥವಾ ನಾವೇನು ಈಗ ನಾವು ಪ್ಯಾರಾಸೈಟ್ಸ್ ಪ್ರಿಡೇಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಅಂದ್ರೆ ಈಗ ಒಂದು ಜೀವಿಯನ್ನ ಇದು ಅಂದ್ರೆ ನಮಗೆ ಹಾನಿ ಮಾಡ್ತಕ್ಕಂಥ ಜೀವಿಯನ್ನ ಇನ್ನೊಂದು ಜೀವಿ ಮುಖಾಂತರ ನಾವು ಅದನ್ನು ಕೊಂದು ಅಥವಾ ನಾಶ ಪಡಿಸ್ತಕ್ಕಂಥ ಒಂದು ತಾಂತ್ರಿಕತೆಗಳನ್ನ ನಾವು ಇದನ್ನ ರೈತರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ನಾವು ಈ ಒಂದು ನಮ್ಗೆ ಏನಂದ್ರೆ ಈ ಒಂದು ವಿಜ್ಞಾನಿಗಳು ಖುಷಿ ಪಡುತ್ತಂದ್ರೆ ಈಗ ನಮ್ಮ ಒಂದು ಈ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಎಷ್ಟೋ ರೈತರಿಗೆ ತಿಳಿದಿರಲ್ಲ, ಯಾಕಂದ್ರೆ ಕೆಲವು ತಿಳಿದಿರ್ತಕ್ಕಂಥ ರೈತರು ಅಷ್ಟೇ ನಮ್ಮನ್ನು ಭೇಟಿ ಕೊಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ, ಎಷ್ಟೋ ಜನ ಇನ್ನೋಸೆಂಟ್ ಫಾರ್ಮರ್ಸ್ ಅವರಿಗೆ ಮಾಹಿತಿ ಇರೋದಿಲ್ಲ. ಸೊ ಈ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಸಾಮಾನ್ಯವಾಗಿ ನಮ್ಮ ಎರಡು ಜಿಲ್ಲೆಗಳಲ್ಲಿ, ಸೊ ಉದಾಹರಣೆ ಬಳ್ಳಾರಿ, ಮುಖ್ಯವಾಗಿ ನಮ್ಮ ಒಂದು ಕೇಂದ್ರ ಇರೋದು ಬಳ್ಳಾರಿ ಜಿಲ್ಲೆ. ಈ ಸದ್ಯ ಪರಿಸ್ಥಿತಿಯಲ್ಲಿ ಈಗ ಒಂದೇ ಕೇಂದ್ರ ಇರೋದ್ರಿಂದ ನಾವು ಎರಡು ವಿಜಯನಗರ ಮತ್ತೆ ಬಳ್ಳಾರಿ ಎರಡು ಜಿಲ್ಲೆಗಳಲ್ಲಿ ಸುಮಾರು 135 ಹಳ್ಳಿಗಳಲ್ಲಿ ಒಟ್ಟಾರೆಯಾಗಿ 10 ತಾಲೂಕನ್ನ ಕವರ್ ಮಾಡಿದ್ವಿ ನಾವು. ಸೊ ದಿನನಿತ್ಯ 9 ವಿಲೇಜ್ಗೆ ಭೇಟಿ ಕೊಟ್ಟು ಈ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ, ಕೆಲವೊಂದು ರೈತರಿಗೆ ಅನ್ಸಾಲ್ವ್ಡ್ ಅಂತ ಹೇಳ್ತೀವಿ, ಸಮಸ್ಯಾತ್ಮಕ ಇರ್ತಕ್ಕಂಥ, ಅಂದ್ರೆ ಸಂಶೋಧನೆ ಮಾಡ್ತಕ್ಕಂಥ, ಮುಂದಿನ ದಿನಗಳಲ್ಲಿ ಸಂಶೋಧನೆ ಆಗ್ಬೇಕಾಗ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ, ಸೊ ಅದನ್ನ ನಾವು ಅದನ್ನ ರೆಕಾರ್ಡ್ ಮಾಡಿಕೊಂಡು, ಸೊ ಅದನ್ನ ಮುಂದಿನ ದಿನಗಳಲ್ಲಿ ಈ ಸಂಶೋಧನೆಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ನಾವು ಆಗಿಂದಾಗ್ಲೇ ಕಳಿಸ್ಕೊಡ್ತಾ ಇದೀವಿ. ಆಮೇಲೆ ಜೊತೆಗೆ ಇನ್ನೊಂದು ನೈಸರ್ಗಿಕ ಕೃಷಿ ಸಂಬಂಧಪಟ್ಟಂಗೆ, ಸೊ ಇದರಲ್ಲಿ ಕೆಲವು ರೈತರು ಆಲ್ರೆಡಿ ಕೆಲವರು ಅಳವಡಿಸಿರ್ತಕ್ಕಂಥ ರೈತರನ್ನ ನಾವು ಅವರ ತಾಂತ್ರಿಕತೆ ಯಾವ ತರ ಅಳವಡಿಸಿದ್ದಾರೆ ಅದನ್ನ ರೈತರಿಂದ ರೈತರಿಗೋಸ್ಕರನೆ ಅವ್ರ ಹತ್ರ ಮುಖಾಂತರ ಸಹ ವಹಿಸಿದ್ವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಮನವರಿಕೆ ಆಗುತ್ತೆ, ನಾವು ವಿಜ್ಞಾನ ಇಲ್ಲಿಂದ ಹೊರಗಡೆ ಬಂದು ಹೇಳಿದ್ಕಿಂತನು ಸೊ ಅದೇ ಹಳ್ಳಿ ಇರ್ತಾ ರೈತಾ ಇನ್ನೊಬ್ಬ ರೈತರಿಗೆ ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಾಗ ಅವರಿಗೆ ಬಹಳ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದರಿಂದ ಅವ್ರು ಸಹ ಯಾರಾದ್ರೂ ಒಂದು ಅಟ್ಲೀಸ್ಟ್ ಒಂದು 50 ಜನದಲ್ಲಿ ಒಂದು 2-3 ಜನ ಆದ್ರೂ ಅವರು ಅಡವಳಿಕೆ ಮಾಡಿತ್ತಂದ್ರೆ ನಮ್ಗೆ ಎಷ್ಟೋ ಒಂದು ರಾಸಾಯನಿಕ ಬಳಕೆನ ಕಮ್ಮಿ ಆಗುತ್ತೆ, ಮತ್ತೆ ಆರೋಗ್ಯ ದೃಷ್ಟಿಯಿಂದ ಒಂದು ಒಳ್ಳೆ ಆಹಾರ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ನಾವು ನಿನ್ನೆ ನಾವು ಸಾಮಾನ್ಯವಾಗಿ ಒಂದು 29ನೇ ತಾರೀಕಿಂದ 12ನೇ ತಾರೀಕು ವರ್ಗು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಬಳ್ಳಾರಿ ತಾಲೂಕಿನ ಸಂಬಂಧಪಟ್ಟಂಗೆ ಈ ಕೆ ವೀರಾಪುರ, ಸಿಡಗಿರಿಮೊಳ, ಮತ್ತೆ ಕಾರೇಕಲ್ಲು, ಈ ಕುಂಟ್ನಾಳು, ಎಲ್ಪಿ, ಮತ್ತೆ ಈ ರೂಪನಗುಡಿ, ಬಬ್ಗುಂಟ, ಸೊ ಕಮ್ಮರ್ಚೇಡು, ಆಮೇಲೆ ಎತ್ತಿನ ಬೂದಿಯಾಳ, ಸೊ ಈ ಒಂದು ಹಳ್ಳಿಗಳಲ್ಲಿ 9 ವಿಲೇಜ್ಗಳಲ್ಲಿ ಮೊದಲನೇ ದಿನವಾಗಿ ಪ್ರಾರಂಭಗೊಂಡು ಈ ಕೊನೆಯದಾಗಿ ನಾವು ಕೊಟ್ಟೂರು ಮತ್ತೆ ಹೂನಡಗಲಿ ಮತ್ತೆ ಕೂಡ್ಲಿಗಿ ತಾಲೂಕಿನಲ್ಲಿರ್ತಕ್ಕಂಥ ಈ ಉಜ್ಜಯಿನಿ ಆಗಿರ್ಬೋದು, ಆಮೇಲೆ ನಿಂಬಳಗೆರೆ ಅಂತ ಹೇಳ್ಬಿಟ್ಟು ಈ ಗಾಣಗಟ್ಟೆ, ಸೊ ಆಮೇಲೆ ಮೂರಿಗೆರೆ, ಸೊ ಹೂನಡಗಲಿ ಸಂಬಂಧಪಟ್ಟಂತು ಸೊನ್ನ, ಆಮೇಲೆ ಸಕ್ಕರೆಹಳ್ಳಿ, ಸೊ ಮತ್ತೆ ಕೂಡ್ಲಿಗಲ್ಲಿ ಸಂಬಂಧಪಟ್ಟಂಗೆ ಈ ನಾಗರಕಟ್ಟೆ ಅಂತ ಹೇಳ್ಬಿಟ್ಟು, ಆಮೇಲೆ ಕನ್ಯಾಕನ ಕಟ್ಟೆ ಅಂತ ಹೇಳ್ಬಿಟ್ಟು, ಸೊ ಇದೇ ತರ ಸೊ ಹಳ್ಳಿಗಳಲ್ಲಿ ನಾವು ಪ್ರಚಾರ ಪಡಿಸಿದೀವಿ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಬಹಳ ಖುಷಿ ಆಗ್ತಕ್ಕಂಥದ್ದು ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ, ಇಷ್ಟು ಹಳ್ಳಿಗಳಿಗೆ ನಾವು ರೈತರಿಗೆ ಭೇಟಿ ಕೊಟ್ಟಿದ್ವಿ ಅಂದ್ರೆ, ಸೊ ಒಂದು ಹಳ್ಳಿಯಲ್ಲಿ ನಾವು ಕನಿಷ್ಠ ಅಂದ್ರೆ 180ರಿಂದ 250ವರೆಗೂ ರೈತರು ಬಂದಿದ್ದಾರೆ ಕೆಲವೊಂದಲ್ಲಿ. ಸೊ ಸುಮಾರು ಒಟ್ಟಾರೆಯಾಗಿ ನಾವು ಈ ಒಂದು ನಮ್ಮ 2 ಜಿಲ್ಲೆಗಳಲ್ಲಿ ಸುಮಾರು 25ರಿಂದ 30,000 ಜನಗಳಿಗೆ ನಾವು ಈ ಒಂದು ಮಾಹಿತಿ ತಲುಪಿಸಿದೀವಿ. ಈ ಜೊತೆಗೆ ಯಾಕಂದ್ರೆ ಇದು ನಮ್ಮ ಡಾಕ್ಯುಮೆಂಟರಿ ಪ್ರಕಾರ, ಸೊ ಇನ್ನೂ ಇನ್ನಂದ್ರೆ ಬೇರೆ ಬೇರೆ ನಮ್ಮ DD ಚಂದನ ಆಗಿರ್ಬೋದು, ಅಥವಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆಗಿರ್ಬೋದು, ಆಲ್ ಇಂಡಿಯಾ ರೇಡಿಯೋದಲ್ಲಿ ಆಗಿರ್ಬೋದು, ಜೊತೆಗೆ ನಾವು ಪ್ರೆಸ್ ಮೀಡಿಯಾ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಆಗಿರ್ಬೋದು, ಸುಮಾರು ಇದು ಪ್ರಚಾರ ಆಗಿದೆ. ಪ್ರಚಾರ ಆಗಿ ಇಲ್ಲಿಂದ ರೈತರು ಎಷ್ಟೋ ಜನ ರೈತರು ನಾವು ಹೋಗೋದಕ್ಕಿಂತ ಮುಂಚೆನೆ ಆಹ್ವಾನ ಕೊಡ್ತಾ ಇದ್ರು ನಮ್ಗೆ, ಇಲ್ಲ ಸರ್ ಬನ್ನಿ ನಮ್ಮಲ್ಲೆಲ್ಲ ನೋಡಿದ್ವಿ, ಪೇಪರ್ಲ್ಲಿ ಓದಿದೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ವಿಜ್ಞಾನಿಗಳ ಒಂದು ಅಥವಾ ನಮ್ಮ ಒಂದು ಸಂಶೋಧನಾ ಕೇಂದ್ರ ಆಗಿರ್ಬೋದು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಇದು ಇನ್ನೂ ಪ್ರಚಾರ ಜಾಸ್ತಿ ಆಗಿದೆ. ಸೊ ಪ್ರಚಾರ ಜಾಸ್ತಿ ಆದ್ರಿಂದ ನಮ್ಮ ವಿಜ್ಞಾನಿಗಳ ಅಥವಾ ನಮ್ಮ ಕೇಂದ್ರಕ್ಕೆ ಅನೇಕ ರೈತರು ನಮ್ಗೆ ಭೇಟಿ ಕೊಡ್ತಾರೆ. ಜೊತೆಗೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಈಗ ಸೋಶಿಯಲ್ ಮೀಡಿಯಾನು ಚೆನ್ನಾಗಿದೆ. ಸೊ ಈಗ ಉದಾಹರಣೆಗೆ ವಾಟ್ಸ್ಆಪ್ ಆಗಿರ್ಬೋದು, ಇದರಲ್ಲಿ ಎಷ್ಟೋ ರೋಗ ಕೀಟಗಳನ್ನ ನಾವು ವಾಟ್ಸ್ಆಪ್ ಮುಖಾಂತರ ನಾವು ರೈತರಿಗೆ ಒಂದು ಫೋಟೋವನ್ನ ಕಳಿಸಿದಾಗ ಅದು ಯಾವ್ದು ರೋಗ ಅಥವಾ ಯಾವ್ದು ಕಿಟ್ ಅಂತ ಹೇಳ್ಬಿಟ್ಟು ನಾವು ಇಮಿಡಿಯೇಟ್ ಡಯಾಗ್ನೋಸಿಸ್ ಮಾಡಿ ಕೆಲವೊಂದು ಟೈಮಲ್ಲಿ ಇಮಿಡಿಯೇಟ್ ಅನ್ನ ರೆಸ್ಪಾನ್ಸ್ ಮಾಡೋದ್ರಿಂದ ಸೊ ತಾಂತ್ರಿಕತೆಗಳಾಗಿರ್ಬೋದು ರೈತರಿಗೆ ಬೇಗ ಸಿಗ್ತಾವೆ. ಸೊ ಇದರಿಂದ ನಮಗೆ ಸೊ ಅವರು ಸಮಯ ಉಳಿತತೆ, ಮತ್ತೆ ಬೇಗ ಒಂದು ಕೀಟ ಮತ್ತೆ ರೋಗ ನಿರ್ವಹಣೆ ಮಾಡ್ಬೇಕಂತಂದ್ರೆ ಅದನ್ನ ಬೇಗ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಡಿಲೇ ಆಯ್ತಂದ್ರೆ ನಿಮಗೆ ಅದು ರೋಗ ಜಾಸ್ತಿ ಉಲ್ಬಣ ಜಾಸ್ತಿ ಆದಾಗೆಲ್ಲ ಮತ್ತೆ ಕೆಲವೊಂದು ಟೈಮಲ್ಲಿ ರೋಗ ಮತ್ತೆ ಕೀಟನಾಶಕಗಳು ಅಷ್ಟು ಹತೋಟಿ ಮಾಡೋದಿಲ್ಲ. ಸೊ ಮುಂಜಾಗ್ರತವಾಗಿ ನಮ್ಗೆ ಬೇಗ ನೋಡ್ಕೊಂಡಾಗ ಸೊ ರೈತರಿಗೆ ಹಣನ ಉಳಿತತೆ, ಜೊತೆಗೆ ರೋಗ ಮತ್ತೆ ಕೀಟ ಸಹ ಚೆನ್ನಾಗಿ ಹತೋಟಿ ಮಾಡುತ್ತೆ. ಸಾಮಾನ್ಯವಾಗಿ ನಾವು ಕೆಲವೊಂದು ರೈತರಲ್ಲಿ ಅವರ ಸಮಸ್ಯೆ ನಾವು ವಿಚಾರಿಸಿದಾಗ ಸೊ ಅವ್ರೇನ್ ಹೇಳ್ತಾರೆ ಅಂದ್ರೆ ಕೆಲವೊಂದು ಭಾಗದಲ್ಲಿ ಹವಾಮಾನ ಬದಲಾವಣೆ ಸಾಮಾನ್ಯ ಗೊತ್ತಿದೆ ಈಗ ನಾವು. ಸೊ ಕೆಲವೊಂದು ಟೈಮಲ್ಲಿ ಮಳೆ ಬರದೇತಕ್ಕಂಥ ಸಂದರ್ಭದಲ್ಲಿ ಜಾಸ್ತಿ ಆಗ್ತಾ ಇದೆ, ಅಥವಾ ಎಕ್ಸಸ್ ಆಗ್ತಿರ್ಬೋದು, ಕೆಲವೊಂದು ಬಾರಿ ಮಳೆನೇ ಬಹಳ ಕಡಿಮೆ ಆಗ್ತಕ್ಕಂಥ ಅಂದ್ರೆ ಸ್ಕ್ಯಾಟರ್ಡ್ ಅಂದ್ರೆ ಯೂನಿಫಾರ್ಮಿಟಿ ಇರಲ್ಲ ಮಳೆ, ಮುಂದೆ ದಿನ ಬೇಕಾದ್ರೆ ನಿಮ್ಗೆ ಸುಮಾರು ಹೆಚ್ಚಾಗಿ ಬರ್ತಕ್ಕಂಥದ್ದು ಕೆಲವೊಂದು ಟೈಮಲ್ಲಿ ಬರದೇ ಇರತಕ್ಕಂಥ ಸಂದರ್ಭ ಇದೆ. ಅಂದ್ರೆ ಇದು ನಾವು ಹವಾಮಾನದಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ಆಗ್ತಾ ಇದೆ. ಸೊ ಇದಕ್ಕೆ ಹೊಂದ್ಕೊಳ್ತಕ್ಕಂಥ ಬಳ್ಳಿಗಳು ಅಂದ್ರೆ ಶಾರ್ಟ್ ಡ್ಯೂರೇಷನ್ ಕೇಳ್ತಾರೆ ಕೆಲವು ರೈತರು, ಸರ್ ಬೇಗ ನಮ್ಗೆ ಬೇಗ ಇಳುವರಿ ಕೊಡ್ತಕ್ಕಂಥ ತಳಿಗಳು ಬೇಕು, ಅಥವಾ ಕೀಟ ಮತ್ತೆ ರೋಗ ತಡ್ಕೊಂತಕ್ಕಂಥ ತಳಿಗಳು ಬೇಕು, ಮುಖ್ಯವಾಗಿ ಮೆಕ್ಕೆಜೋಳದಲ್ಲಿ, ಅಥವಾ ಹೊಸ ತಾಂತ್ರಿಕತೆ ಏನಾದ್ರು ಇದೆಯಾ ಕೇಸ್ ವರ್ಮ್ಸ್ ಅಂದ್ರೆ ಈಗ ಉದಾಹರಣೆ ಸೈನಿಕ ಹುಳುಗಳನ್ನ ಫಾಲ್ ಆರ್ಮಿ ವರ್ಮ್ ಅಂತ ಹೇಳ್ತೀವಿ, ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನಾದ್ರು ಹೊಸ ತಾಂತ್ರಿಕತೆ ಇದೆಯಾ, ಅಂದ್ರೆ ನಾನ್ ಕೆಮಿಕಲ್ ಬೇಸ್ಡ್ ಅಂದ್ರೆ ಈ ಔಷಧಿ ಸಿಂಪಡಣೆ ಮಾಡದಲೇನೆ ಬೇರೆ ಏನಾದ್ರು ರೂಪದಲ್ಲಿ ಅಥವಾ ಜೈವಿಕ ನಿಯಂತ್ರಣ ಇದೆಯಾ. ಸೊ ಈ ತರ ಒಂದು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಮುಖ್ಯವಾಗಿ ಅಂದ್ರೆ ಮಾರುಕಟ್ಟೆ, ಸುಮಾರು ಬೆಳೆ ರೈತರು ಬೆಳೆ ಬೆಳೆದಾಗ ಮಾರುಕಟ್ಟೆಗಳಲ್ಲಿ ಸ್ವಲ್ಪ ನಮಗೆ ದರ ಅದು ಬಹಳ ಕಮ್ಮಿ ಬರ್ತಾ ಇದೆ ಸರ್, ಇನ್ನೂ ಜಾಸ್ತಿ ಬೇಕು ನಮಗೆ. ಆಮೇಲೆ ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಈಗ ಡಯಾಬೆಟಿಕ್ ಪೇಷಂಟ್ಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಈ ಸಿರಿಧಾನ್ಯಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಸಿರಿಧಾನ್ಯಗಳ ಬೇಡಿಕೆ ಈಗ ರೈತರ ಮಟ್ಟದಲ್ಲಿ ನಾವು ಮಾರುಕಟ್ಟೆಯಲ್ಲಿ ನಿಮಗೆ 2ರಿಂದ 2.5 ರೂಪಾಯಿ ತಗೊಂತಾರೆ. ಸೊ ಅದೇ ಒಂದು ಭಾಗದಲ್ಲಿ ನೀವು ಮಲ್ಟಿ ಶಾಪಿಂಗ್ ಮಾಲ್ನಲ್ಲಿ 80ರಿಂದ 120 ರೂಪಾಯಿ ಕೆಜಿ ಮಾರಾಟ ಆಗ್ತಾ ಇದೆ. ಸೊ ಹಂಗಾಗಿ ನಮ್ಮ ಹಳ್ಳಿ ಮಟ್ಟದಲ್ಲಿ ಸೊ ಇದು ಮೌಲ್ಯವರ್ಧನೆ ಏನಾದ್ರು ಮಾಡಿತ್ತಂದ್ರೆ, ಅಥವಾ ನಮಗೇನಾದ್ರು ಅದನ್ನ ಪ್ರೊಸೆಸ್ ಮಾಡ್ತಕ್ಕಂಥ ಏನಾದ್ರು ಟೆಕ್ನಾಲಜಿ ಆಗಿರ್ಬೋದು ತರಬೇತಿ ಕೊಟ್ಟಾಗ ಸೊ ಇದನ್ನ ನಾವು ಇನ್ನೂ ನಮ್ಗೆ ಲಾಭದಾಯಕ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಕೆಲವೊಂದು ರೈತರು ಸಹ ಅವ್ರ ಅನಿಸಿಕೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಮುಖ್ಯವಾಗಿ ಮೆಣಸಿನ್ಕಾಯಲ್ಲಿ ಅವ್ರು ಏನ್ ಹೇಳ್ತಾರೆ, ಮೆಣಸಿನ್ಕಾಯಿ ಬೆಳೆಗಳಲ್ಲಿ ಆದಷ್ಟು ನಾವು ಈಗ ರೇಟ್ ಸಿಗ್ತಾ ಇಲ್ಲ ಮೆಣಸಿನ್ಕಾಯಿ ಬೆಳೆಯಲ್ಲಿ, ಜೊತೆಗೆ ನಮ್ಮ ಉತ್ಪಾದನೆ ವೆಚ್ಚ ಸಹ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ರೈತರು 2 ವರ್ಷದಿಂದ ಬಹಳ ಸೊ ಹಂಗಾಗಿ ಈ ಒಂದು ಬೆಳೆಗಳಲ್ಲಿ ಮುಖ್ಯವಾಗಿ ರೋಗ ಮತ್ತೆ ಕೀಟ ನಿರ್ವಹಣೆ ಮಾಡ್ತಕ್ಕಂಥ ತಾಂತ್ರಿಕತೆಗಳು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಶೋಧನೆ ಆಗಬೇಕು. ರೈತರ ವೆಚ್ಚವನ್ನ ಕಮ್ಮಿಗೊಳಿಸಬೇಕು, ಮತ್ತೆ ಈ ಮುಸುಕಿನ ಜೋಳದಲ್ಲಿ ಸಹ ಅಷ್ಟೇ. ಸೊ ಇದರಲ್ಲಿ ಅಷ್ಟೇ ಲಾಭದಾಯಕ ನಮ್ಗೆ ಆಗ್ತಿಲ್ಲ ಸರ್. ಇನ್ನು ಹೊಸ ಒಂದು ಒಂದು 3 ವರ್ಷದಿಂದ ಈಚೆ ಒಂದು ಹೊಸ ತರ ರೋಗ ಬಂದಿದೆ, ವಿಲ್ಟಿಕ್ಲಾವ್ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು. ಈ ಮುಸುಕಿನ ಜೋಳ ಬಲಿಯುವ ಹಂತದಲ್ಲಿ ಏನಾಗುತ್ತಂದ್ರೆ ಅಲ್ಲಲ್ಲಿ ಎಲೆಗಳ ಮೇಲೆ ಗೆರೆಗಳು ಬಂದು ಆಮೇಲೆ ಕಾಲಕ್ರಮೇಣ ಏನಾಗುತ್ತಂದ್ರೆ ಕಾಂಡ ಕಂದು ಬಣ್ಣಕ್ಕೆ ಬಂದು ಒಣಗೋಗ್ತಕ್ಕಂಥದ್ದು. ಸೊ ಇದು ಈ ಕಡೆ ಕೆಲವು ರೈತರು ಹೋಗಿ ಬಂದು ಸಿಡ್ಲು ಹೊಡೆದಿರೋ ತರ ಕಾಣ್ತಾ ಇರುತ್ತೆ. ಸೊ ಪ್ಯಾಚ್ ಪ್ಯಾಚಲ್ಲಿ ಕಾಣ್ತಿರುತ್ತೆ. ಸೊ ಇದನ್ನು ಸಹ ನಮ್ಮ ಅಲ್ಲಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಸಹ ಸಂಶೋಧನೆ ನಡೆಸಬೇಕು, ಇದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ರೈತರು ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ನಮ್ಗೆ ಚೆನ್ನಾಗಿ ಮೂಡಿ ಬರ್ಬೇಕಂತಂದ್ರೆ ಬಹಳ ನಮ್ಗೆ ಹಿಂದಿನದಲ್ಲಿ ಸಪೋರ್ಟ್ ಮಾಡ್ತಕ್ಕಂತ ನಮ್ಮ ಪ್ರೆಸ್ ಮೀಡಿಯಾದಲ್ಲಿ ಇದ್ದಾರೆ, ಮುಖ್ಯವಾಗಿ ಎಲ್ಲ ಒಂದು ದಿನನಿತ್ಯ ಪತ್ರಿಕೆಗಳು ಆಗಿರ್ಬೋದು, ಆಮೇಲೆ ಜೊತೆಗೆ ನಮ್ಮ ಒಂದು ವಿಜ್ಞಾನಿಗಳ ತಂಡವನ್ನ ನಮ್ಮ ಒಂದು ಕೇಂದ್ರಕ್ಕೆ ಕಳಿಸ್ಕೊಟ್ಟು ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಡ್ಲಿಕ್ಕೆ ಅನುಕೂಲ ಮಾಡಿರ್ತಕ್ಕಂಥ ಈ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ, ಮತ್ತೆ ಈ ನಮ್ಮ NBIR ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಇರ್ತಕ್ಕಂಥ ಕೀಟಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ವಿಜ್ಞಾನ ಕೇಂದ್ರ ಇದೆ ಹೆಬ್ಬಾಳದಲ್ಲಿ, ಅದು ಆಗಿರ್ಬೋದು. ಮತ್ತೆ ನಮ್ಮ ಇಲ್ಲಿ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಈ ಮಣ್ಣು ಮತ್ತೆ ನೀರು ಏನು ಸಂರಕ್ಷಣೆ ಮಾಡ್ತಕ್ಕಂತ ಒಂದು ಕೇಂದ್ರ ಇದೆ, ಜೊತೆಗೆ ಬೆಂಗಳೂರಲ್ಲಿ ಇನ್ನ ಇತರೆ ಈ ಲ್ಯಾಂಡ್ ಯುಟಿಲಿಟಿ ಒಂದು ಮಾಡ್ತಕ್ಕಂಥದ್ದು ಒಂದು ಕೇಂದ್ರ ಇದೆ. ಸೊ ಇದೇ ತರ ಬೇರೆ ಬೇರೆ ಒಂದು ಭಾರತೀಯ ಅನುಸಂಧಾನ ಸಂಸ್ಥೆಯಲ್ಲಿ ಒಳಗೊಂಡಿರ್ತ ಅಧೀನದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳ ವಿಜ್ಞಾನಿಗಳು, ಮುಖ್ಯವಾಗಿ ನಮ್ಮ ಒಂದು ಲೋಕಲ್ ಆಗಿರ್ತಕ್ಕಂಥ ನಮ್ಮ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳು ಎಲ್ಲಾ ಮಟ್ಟದಲ್ಲಿ, ಉದಾಹರಣೆ ಆತ್ಮ ಸಿಬ್ಬಂದಿ ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ಮತ್ತೆ ಪಶು ಸಚಿವರು ಇರ್ಬೋದು, ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಜನ ಅಂದ್ರೆ ಉದಾಹರಣೆ ಚುನಾಯಿತ ಜನಪ್ರತಿನಿಧಿಗಳು ಮತ್ತೆ ರೈತ ಮುಖಂಡರು, ಸೊ ಇವರೆಲ್ಲರೂ ನಮ್ಮ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಬಹಳ ಸಕ್ಸಸ್ಫುಲ್ ಆಗಿ ನೆರವೇರಿಸಿದ್ದಾರೆ. ಮತ್ತೆ ನಮಗೂ ಸಹ ಬಹಳ ಒಳ್ಳೆ ರೈತರು ನಮ್ಮ ಒಂದು ವಿಜ್ಞಾನಿಗಳು ಸಹ ನಮ್ಗೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದ್ರೆ ಸಂಶೋಧನೆ ಮಾಡ್ತಕ್ಕಂಥ ವಿಜ್ಞಾನಿಗಳು ರೈತರ ಮಟ್ಟದಲ್ಲಿ, ಸೊ ಡೈರೆಕ್ಟ್ ಆಗಿ ಹೊಲಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಆಕ್ಚುಲಿ ಏನಿದೆ ಫೀಲ್ಡ್ ಲೆವೆಲ್ ಅಲ್ಲಿ ಮತ್ತೆ ನಮ್ಮ ಲ್ಯಾಬೋರೇಟರಿ ಲೆವೆಲ್ ಅಲ್ಲಿ ಏನಿದೆ, ಸೊ ಎರಡೂ ನಮ್ಗೆ ಮನದಟ್ಟಾದಾಗ ಏನಾಗುತ್ತೆ ಅಂದ್ರೆ ನಮ್ಮ ಇನ್ನು ಹೆಚ್ಚಿನ ಒಂದು ಉದ್ದೇಶ ಇಟ್ಕೊಂಡು ಮುಂದಿನ ದಿನಗಳಲ್ಲಿ, ಸೊ ಹೆಚ್ಚಿನ ಸಂಶೋಧನೆ ಏನ್ ಮಾಡಬೇಕು ಏನ್ ನೀಡಿದೆ ಅನ್ನೋದು ರೈತರಿಗೆ ಗೊತ್ತಾಗುತ್ತೆ. ಸೊ ಒಟ್ಟಾರೆಯಾಗಿ ನಮ್ಮ ಈ ಒಂದು ನಮ್ಗೆ 100% ಸಕ್ಸಸ್ಫುಲ್ ಆಗಿದೆ ಈ ಒಂದು ಪ್ರೋಗ್ರಾಮ್. ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಮುಖ್ಯವಾಗಿ ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ಎಲ್ಲಾ ನನ್ನ ಸಹೋದ್ಯೋಗಿಗಳು ವಿಜ್ಞಾನಿಗಳು ಹಾಗೂ ನಮ್ಮ ನಮ್ಮ ವಾಹನ ಚಾಲಕರು ಸಹ, ಯಾಕಂದ್ರೆ ನಾವು ಬೆಳಿಗ್ಗೆ ಹಳ್ಳಿಗಳು ಹೋಗ್ಬೇಕಂದ್ರೆ ಕೆಲವು ಟೈಮಲ್ಲಿ 6-6:30 ಇಂದಾನು ಸಹ ಬಿಟ್ಟಿದೀವಿ, ಕೆಲವು ಟೈಮಲ್ಲಿ ಸಂಜೆ ನಾವು 8 ಗಂಟೆವರೆಗೂ ನಾವು ವಾಪಸ್ ರಿಟರ್ನ್ ಆಗಿದೀವಿ. ಸೊ ಇದಕ್ಕೆಲ್ಲ ನಮ್ಗೆ ಕೈ ಜೋಡಿಸಿ ಒಂದು ಈ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಂತಂದ್ರೆ ನಮ್ಮ ಎಲ್ಲಾ ಪ್ರಚಾರ ಪಡಿಸ್ತಕ್ಕಂಥ ಎಲ್ಲಾ ಮೀಡಿಯಾದವರಿಗೂ ಸಹ ನಾನು ವಂದನೆಗಳನ್ನ ಧನ್ಯವಾದಗಳನ್ನ ಒಪ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲ ನಮ್ಮ ರೈತ ಬಾಂಧವರಿಗೆ. ಇದುವರೆಗೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಲಯ್ಯ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ಎಲಿಗಾರ್ ಅವರಿಂದ ಮಾಹಿತಿ. ಎಲ್ರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ರಾಘವೇಂದ್ರ ಎಲಿಗಾರ್, ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿಯ ಮುಖ್ಯಸ್ಥ. ಇವತ್ತು ನಾನು ಮಾತಾಡೋ ವಿಷಯ ಏನಂತಂದ್ರೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಗ್ಗೆ. ನಿಮ್ಗೆ ಆಗ್ಲೇ ಗೊತ್ತಾಗಿರ್ಬೋದು, May 29 June 12 ತನಕ ಒಂದು 15 ದಿನಗಳವರೆಗೆ ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಈ ಒಂದು ಕಾರ್ಯಕ್ರಮ ದೇಶಾದ್ಯಂತ ನಡೆಯಿತು. ಅದೇ ತರ ಕೊಪ್ಪಳ ಜಿಲ್ಲೆಯಲ್ಲಿ ಸಹಿತ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 2 ತಂಡವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. 2 ತಂಡದಲ್ಲಿ ಒಟ್ಟಾರೆ ಕೊಪ್ಪಳ ಜಿಲ್ಲೆಯ ಏನು 7 ತಾಲೂಕುಗಳು ಬರ್ತವೆ, ಆ 7 ತಾಲೂಕುಗಳಲ್ಲಿ 91 ಹಳ್ಳಿಗಳಲ್ಲಿ ನಾವು ಈ ಅಭಿಯಾನ ಸಂಚರಿಸಿತ್ತು. ಈ ಒಂದು ಅಭಿಯಾನದಲ್ಲಿ ಒಟ್ಟಾರೆಯಾಗಿ ನಾವು 20,000ಕ್ಕೂ ಹೆಚ್ಚು ರೈತ ಬಾಂಧವರನ್ನ ಈ ಅಭಿಯಾನದಲ್ಲಿ ನಾವು ಭೇಟಿಯಾಗಿ ಆ ತಂತ್ರಜ್ಞಾನಗಳ ವರ್ಗಾವಣೆ ಮಾಡಿದ್ವಿ. ಈ ಒಂದು ಅಭಿಯಾನದಲ್ಲಿ ನಮಗೆ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ, ಕೃಷಿ ಸಂಶೋಧನಾ ಕೇಂದ್ರ, ಭಾರತೀಯ ತೋಟಗಾರಿಕಾ ಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಲ್ಸ್ ರಿಸರ್ಚ್ ಮತ್ತು ಪಶುವೈದ್ಯಕೀಯ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ಇಫ್ಕೋ ಸಂಸ್ಥೆಯ ಅನೇಕ ಅಧಿಕಾರಿಗಳು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮೊದಲೇದಾಗಿ ನಾವು ಈ ಕಾರ್ಯಕ್ರಮದಲ್ಲಿ ರೈತರಿಗೆ ಮುಂಗಾರು ಪೂರ್ವ ಒಂದು ಏನು ತಂತ್ರಜ್ಞಾನಗಳಿದ್ದಾವೆ ಕೃಷಿಯಲ್ಲಿ, ಆ ಒಂದು ತಂತ್ರಜ್ಞಾನಗಳನ್ನ ರೈತರಿಗೆ ನಾವು ಮುಟ್ಟಿಸುವಲ್ಲಿ ಸಫಲರಾದವು. ಈ ಒಂದು ಅಭಿಯಾನದಲ್ಲಿ ರೈತರು ಉತ್ಸುಕತೆಯಿಂದ ಭಾಗವಹಿಸಿದ್ದು ಮತ್ತು ನಮ್ಗೆ ಒಂದು ಸಂತೋಷವಾಯಿತು. ಈ ಅಭಿಯಾನದಲ್ಲಿ ನಾವು ಮಣ್ಣಿನ ಫಲವತ್ತತೆ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ವಿ. ಮಣ್ಣಿನ ಆರೋಗ್ಯ ಚೀಟಿ ಬಗ್ಗೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ರೈತರು ಕೈಗೊಳ್ಳಬೇಕಾದಂತ ಕ್ರಮಗಳ ಬಗ್ಗೆ ನಾವು ಈ ಒಂದು ಅಭಿಯಾನದಲ್ಲಿ ಮಾಹಿತಿಯನ್ನು ನೀಡಿದ್ವಿ. ಮತ್ತೆ ಅಷ್ಟೇ ಅಲ್ಲದೆ ಹೊಸ ಹೊಸ ತಳಿಯ ಬೀಜಗಳು, ಕೀಟ ನಿರೋಧಕ, ಸವುಳು ನಿರೋಧಕ ಮುಂತಾದ ಒಂದು ಹೊಸ ಹೊಸ ಆಧುನಿಕ ತಳಿಯ ಬೀಜಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಯಿತು. ಅದೇ ತರ ತೋಟಗಾರಿಕೆಯ ಒಂದು ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದ ಬಂದಂತ ವಿಜ್ಞಾನಿಗಳು ರೈತರಿಗೆ ಹೊಸ ಹೊಸ ತರಕಾರಿ ತಳಿಯ ಬೀಜಗಳ ಬಗ್ಗೆ, ಹೂವಿನ ಬೆಳೆಗಳ ಬಗ್ಗೆ ಮತ್ತು ಹಣ್ಣಿನ ಬೆಳೆಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನ ಒದಗಿಸಿದ್ರು. ಮತ್ತು ತೋಟಗಾರಿಕೆ ಇಲಾಖೆಯ ಒಂದು ಅಧಿಕಾರಿಗಳು ಬಂದು ರೈತರು ಇಲ್ಲೇನು ಗಂಗಾವತಿ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭತ್ತವನ್ನೇ ಬೆಳೆಯುತ್ತಿರೋದ್ರಿಂದ ಭತ್ತಕ್ಕೆ ಪರ್ಯಾಯವಾಗಿ ತಾಳೆ ಬೆಳೆಯನ್ನು ಬೆಳೆಯುವುದರಾಗಿರಲಿ ಮತ್ತು ಅನೇಕ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದಾಗಿರಲಿ ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ರು. ಮತ್ತು ಪಶು ವೈದ್ಯಕೀಯ ಇಲಾಖೆಯವರು ಪಶುಗಳಲ್ಲಿ ಮತ್ತು ಇತರೆ ಜಾನುವಾರುಗಳಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿದ್ರು. ಅದೇ ತರ ರೈತರು ಈಗ ಬಿತ್ತನೆ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ತಿದ್ದಾರೆ. ಅದರಲ್ಲಿ ಬಿತ್ತನೆ ಬೀಜಗಳನ್ನ ಏಕದಳ ಬೀಜಗಳಿಗೆ ಮತ್ತು ದ್ವಿದಳ ಬೀಜಗಳಿಗೆ ಯಾವ ತರ ಬೀಜೋಪಚಾರವನ್ನ ನಾವು ಅಣುಜೀವಿ ಗೊಬ್ಬರಗಳಿಂದ ಮಾಡಬಹುದು ಬೀಜೋಪಚಾರ ಅಂತ ರೈತರಿಗೆ ಮಾಹಿತಿಯನ್ನ ಒದಗಿಸಿದ್ರು. ಮತ್ತೆ ಹೆಚ್ಚಾಗಿ ನಮಗೆ ಭತ್ತ ಬೆಳೆ ಪ್ರದೇಶದಲ್ಲಿ ರೈತರು ಏನಪ್ಪಾ ಅಂತಂದ್ರೆ ಬರೀ ಭತ್ತದ ನಂತರ ಭತ್ತ ಒಲವು ಜಾಸ್ತಿ ತೋರಿಸ್ತಾ ಇದ್ರು. ಅಲ್ಲಿ ಕೆಲವೊಂದು ನಮ್ಗೇನಂತಂದ್ರೆ ರೈತರೊಂದಿಗೆ ಉತ್ತಮ ಒಂದು ಮಾತುಕತೆಗಳಾದ ನಂತರ ಅಲ್ಲಿ ರೈತರು ಹೆಚ್ಚಾದ ಹೆಚ್ಚು ರೈತರು ತೋಟಗಾರಿಕೆ ಬೆಳೆಗಳತ್ತ ಒಲವು ನೀಡಿದ್ರು. ಅಲ್ಲಿ ಒಂಥರ ನಮ್ಮ ಡಿಸ್ಕಷನ್ ಏನಿತ್ತು ರೈತರ ಜೊತೆಗೆ ಅದು ಬಹಳ ಚೆನ್ನಾಗಿತ್ತು ಅಂತ ಅನ್ಕೊಂತೀನಿ. ಈಗ ನಮ್ಮ ಆಹಾರ ಬೆಳೆಗಳಾದಂತ ಭತ್ತ ಮತ್ತು ಸಿರಿಧಾನ್ಯಗಳ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಕೊಡಲಾಯಿತು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಸಿರಿಧಾನ್ಯಗಳು ಈಗ ಸೂಪರ್ ಫುಡ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಸಿರಿಧಾನ್ಯ ರೈತರು ಬೆಳೀತಾ ಇದ್ರು ನಮ್ಮಲ್ಲಿ ಕನ್ಸ್ಯೂಮರ್ಸ್ ಕಡಿಮೆ ಇರೋದ್ರಿಂದ ಸಿರಿಧಾನ್ಯಗಳ ಬಗ್ಗೆ ನಾವು ಮೌಲ್ಯವರ್ಧಿತ ಪದಾರ್ಥಗಳನ್ನ ಯಾವ ತರ ಮಾಡಿ ಆ ಸಿರಿಧಾನ್ಯಗಳನ್ನ ನಾವು ಯಾವ ತರ ಒಂದು ನಮ್ಮ ದಿನಬಳಕೆಯಲ್ಲಿ ನಾವು ಆಹಾರವಾಗಿ ತೆಗೆದುಕೊಳ್ಬೇಕಂತ ಹೇಳಿ ಅವ್ರ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನ ಅದ ನೀಡಲಾಯಿತು. ಮತ್ತು ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕಂತ ಹೇಳಿ ಈ ಸಿರಿಧಾನ್ಯಗಳ ಮಾರ್ಕೆಟಿಂಗ್ನ ಯಾವ ತರ ಮಾಡಬೇಕು ಮತ್ತು FPOಗಳನ್ನ ರೈತ ಉತ್ಪಾದಕ ಕಂಪನಿಗಳೇನಿದಾವೆ ಆ ರೈತ ಉತ್ಪಾದಕ ಕಂಪನಿಗಳನ್ನ ಬಳಸ್ಕೊಂಡು ರೈತರ ಆದಾಯನ ಯಾವ ತರ ಮಾಡಬೇಕು ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ ಆಹಾರ ಪದಾರ್ಥಗಳ ಮೌಲ್ಯವರ್ಧನೆ ಯಾವ ತರ ಮಾಡ್ಬೇಕಂತ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಳ್ಳಾಯ್ತು. ನಂತರ ರಸಗೊಬ್ಬರಗಳ ಬಳಕೆ ಮಣ್ಣಿನ ಆರೋಗ್ಯ ಚೀಟಿಯ ಆಧಾರದ ಮೇಲೆ ರಸಗೊಬ್ಬರ ಬಳಕೆಯನ್ನು ವೈಜ್ಞಾನಿಕವಾಗಿ ಯಾವ ರೀತಿ ಮಾಡಬೇಕು ಮತ್ತು ಈಗೇನು DAP ಒಂದು ಶಾರ್ಟೇಜ್ ಇದೆ ಅದರ ಬದಲಾಗಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರಗಳನ್ನ ಯಾವ ತರ ಬಳಕೆ ಮಾಡಬಹುದು ಅಂತ ನಾವು ರೈತರಿಗೆ ಮಾಹಿತಿಯನ್ನು ಒದಗಿಸಿದ್ವು. ಅದೇ ತರ ಏನಪ್ಪಾ ಅಂತಂದ್ರೆ ಡ್ರೋನ್ ತಂತ್ರಜ್ಞಾನ ಬಗ್ಗೆ ರೈತರಿಗೆ ನಾವು ಪ್ರಾತ್ಯಕ್ಷಿಕೆ ಮೂಲಕ ರೈತರ ಹೊಲದಲ್ಲಿ ಒಂದು ಸಿಂಪರಣೆ ಮಾಡುವುದರ ಮೂಲಕ ಅವ್ರಿಗೇನ್ ಮಾಹಿತಿಯನ್ನ ಒದಗಿಸಲಾಯಿತು. ಮುಂದಿನಗಳಲ್ಲಿ ರೈತರು ಈ ಡ್ರೋನ್ ಅನ್ನ ಬಳಸ್ಕೊಂಡು ಅವರ ಒಂದು ಹೊಲಗಳಲ್ಲಿ ಯಾವ ತರ ಒಂದು ಸ್ಪ್ರೇಯನ್ ಮಾಡ್ಬೇಕಂತ ರೈತರಿಗೆ ತಿಳಿಸ್ಕೊಟ್ವಿ. ಅದೇ ತರ ನಮ್ಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಇಸ್ಯಾಪ್ ತಂತ್ರಜ್ಞಾನವನ್ನ ರೈತರು ಯಾವ ತರ ಬಳಕೆ ಮಾಡ್ಕೊಳ್ಬಹುದು, ಅದೇ ತರ ಮಳೆಗೆ ಸಂಬಂಧಿಸಿದಂತ ಮೇಘದೂತ್ ಮತ್ತು ದಾಮಿನಿ ಆ್ಯಪ್ಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಒದಗಿಸಲಾಯಿತು. ನಂತರ ಮೌಲ್ಯವರ್ಧನೆ ಬಗ್ಗೆ ಮತ್ತು ಭತ್ತಕ್ಕೆ ಪರ್ಯಾಯವಾಗಿ ಸಿರಿಧಾನ್ಯಗಳ ಬೆಳೆ ಬಗ್ಗೆ, ಸಿರಿಧಾನ್ಯಗಳ ಬಳಕೆಗಳ ಬಗ್ಗೆ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಬಗ್ಗೆ ರೈತರಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಲಾಯಿತು. ಅಷ್ಟೇ ಅಲ್ಲದೆ ರೈತರಿಗೆ ಸಮಸ್ಯೆಗಳು ಕೃಷಿಗೆ ಸಂಬಂಧಿತ ಸಮಸ್ಯೆಗಳಿದ್ದಲ್ಲಿ ಆ ರೈತರ ಒಂದು ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂಡು ನಾವು ಅದನ್ನು ಸಹಿತ ಒಂದು ದಾಖಲೀಕರಣ ಮಾಡಲಾಯಿತು. ರೈತರ ಒಂದು ಸಮಸ್ಯೆಗಳು ಯಾವುದಿದೆ, ಸಂಶೋಧನಾತ್ಮಕ ಸಮಸ್ಯೆಗಳ ಬಗ್ಗೆ ಒಂದು ಫೀಡ್ಬ್ಯಾಕ್ ಅನ್ನು ನಾವು ತೆಗೆದುಕೊಂಡು ದಾಖಲೀಕರಣಗೊಂಡು ಮತ್ತೇನಾದರೂ ರೈತರ ಒಂದು ನವೀನ ತಾಂತ್ರಿಕತೆಗಳು ಏನಾದರೂ ಇನ್ನೋವೇಷನ್ಸ್ ಇತ್ತಂದ್ರೆ ಅದನ್ನು ಸಹಿತ ನಾವು ಒಂದು ದಾಖಲೆ ಮೂಲಕ ನಾವು ಮಾಹಿತಿಯನ್ನ ಸಂಗ್ರಹಿಸಿದ್ವಿ. ಮತ್ತೆ ಇನ್ನು ಹೆಚ್ಚಿನದಾಗಿ ಏನಂತಂದ್ರೆ ಆ ರೈತರು ಈಗ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಒಲವು ಕಡಿಮೆ ಇದ್ದು ಆ ಸಮಗ್ರ ಕೃಷಿ ಪದ್ಧತಿಯಿಂದ ರೈತರ ಆದಾಯವನ್ನು ಯಾವುದ ತರ ನಾವು ದ್ವಿಗುಣಗೊಳಿಸಬೇಕು ಮತ್ತು ಕೃಷಿ ಜೊತೆಗೆ ಕೃಷಿಯೇತರ ಉಪಕಸುಬುಗಳ ಬಗ್ಗೆ ರೈತರು ಯಾವ ತರ